ಅದಕ್ಕೆ 50% ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ಗೆನೆ ಇದರಲ್ಲಿ ಸವಲತ್ತನ್ನು ಕೊಡುವಂತ ಅವಕಾಶ ಇದೆ. ಸೊ ನಾವು ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರೆ, ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಆಫೀಸ್ನಲ್ಲೇ ಒಂದು ಜಿಲ್ಲಾ ಮಟ್ಟದ ಸಂಪನ್ಮೂಲ ವ್ಯಕ್ತಿ ಇದ್ದಾರೆ, ಅಂದ್ರೆ ಟೆಕ್ನಿಕಲ್ ಆಫೀಸರ್. ಅವ್ರ ಮೂಲಕ ನೀವು ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ರು, ನೀವು ಅವ್ರ ಮೂಲಕ ಬಂದು ನಮ್ಮಲ್ಲಿ ಆನ್ಲೈನ್ ಅಲ್ಲಿ ಪೋರ್ಟಲ್ ನಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗತ್ತೆ. ಮತ್ತೆ ಅದಕ್ಕೆ ಬೇರೆ ಇನ್ನೇನಾದ್ರೂ ಸಂಬಂಧಪಟ್ಟವಾಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ ಸ್ಟೇಟ್ ಲೆವೆಲ್ ಇಂದ, ಅವರು ಸಹ ಇದ್ರ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಳ್ತಾರೆ. ಮತ್ತೆ ನಮ್ಮ ಈ ಯೋಜನೆಯಲ್ಲಿ ನಾವು ಕಳೆದ ವರ್ಷದಿಂದ ಇಲ್ಲಿವರೆಗೂ ಯಾವ ರೀತಿ ಪ್ರಗತಿ ಸಾಧಿಸಿದೀವಿ ಅಂದ್ರೆ, ಆಕ್ಚುಲಿ ತುಂಬಾ ಕಡಿಮೆ ಇದೆ ನಮ್ಮ ಪ್ರಗತಿ. ನಮಗೆ ಇದುವರೆಗೂ ಸಲ್ಲಿಕೆ ಆಗಿರೋ ಅಪ್ಲಿಕೇಶನ್ 30 ಮಾತ್ರ, ಅದರಲ್ಲಿ ನಾವು 14 ಅಪ್ಲಿಕೇಶನ್ ಜಿಲ್ಲಾ ಮಟ್ಟದಲ್ಲಿ ಅಪ್ರೂವ್ ಮಾಡಿ ಕಳಿಸಿದೀವಿ. ಮತ್ತೆ ನಾವು ಬ್ಯಾಂಕ್ ಕಳಿಸಿದಾಗ ಓನ್ಲಿ ಬರೀ 2 ಅಪ್ಲಿಕೇಶನ್ ಮಾತ್ರ ಅಪ್ರೂವ್ ಆಗಿ, ಮೋಸ್ಟ್ಲಿ ಅವ್ರು ಒಬ್ರು ಬಂದಿದ್ದಾರೆ ಶಿರ್ವಾರದವರು ರಶ್ಮಿ ಅಂತ ಹೇಳಿ, ಅವರಿಗೆ 25 ಲಕ್ಷದಷ್ಟು ಸ್ಯಾಂಕ್ಷನ್ ಆಗಿದೆ ಲೋನ್. 2 ಅಪ್ಲಿಕೇಶನ್ 34,89,000 ಅಷ್ಟೇ ನಮ್ಮಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿರೋದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಆತ್ಮನಿರ್ಭರ ಭಾರತ ಅಭಿಯಾನದ ಅಂಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನೇಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯಡಿಯಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ದೇವಿಕಾ ಆರ್ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನ ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರಾಯಚೂರು ಕೇಂದ್ರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ರೈತ ಬಂಧು ಅಭಿಯಾನ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ರಾಯಚೂರು. ಇಂದಿನ ವಿಷಯ, ರಾಯಚೂರು ತಾಲೂಕಿನಲ್ಲಿ ರೈತ ಬಂಧು ಅಭಿಯಾನ ಯೋಜನೆಯ ಅನುಷ್ಠಾನ ಮತ್ತು ಪ್ರಗತಿ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಮರೆಡ್ಡಿ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನಲ್ಲಿ ರೈತ ಬಂಧು ಅಭಿಯಾನ ಯೋಜನೆ ಮತ್ತು ಪೌಷ್ಟಿಕ ತೋಟ ಒಂದು ಯೋಜನೆ ಯಾವ ರೀತಿ ಕಾರ್ಯಗತ ಆಗಿದೆ, ಜೊತೆಗೆ ಪ್ರಗತಿ ಹೇಗಿದೆ ಮತ್ತು ತಾಲೂಕಿನಲ್ಲಿ ಜನರ ಪ್ರತಿಕ್ರಿಯೆ, ರೈತರ ಪ್ರತಿಕ್ರಿಯೆ ಹೇಗಿದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ರಾಮರೆಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳುವಂಥ. ನಮಸ್ಕಾರ ರಾಮರೆಡ್ಡಿ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲೇದಾಗಿ ರಾಯಚೂರು ತಾಲೂಕಿನಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿಗಳು ಬರ್ತವೆ? ನಮ್ಮ ರಾಯಚೂರು ತಾಲೂಕಿನಲ್ಲಿ ಒಟ್ಟು 34 ಗ್ರಾಮ ಪಂಚಾಯಿತಿಗಳು ಬರ್ತವೆ. ರೈತ ಬಂಧು ಅಭಿಯಾನ ಯಾವಾಗಿಂದ ಪ್ರಾರಂಭವಾಯಿತು, ಜೊತೆಗೆ ಹೇಗೆ ಒಂದು ಪ್ರಗತಿ ಆಗ್ತಾ ಇದೆ ತಾಲೂಕಿನಲ್ಲಿ? ಗ್ರಾಮೀಣಾಭಿವೃದ್ಧಿ ಆಯುಕ್ತರ ಒಂದು ಆದೇಶದಂತೆ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾರಂಭಿಕವಾಗಿ 25 ಎರೆಹುಳಿ ತೊಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಗುರಿ ಇಟ್ಕೊಂಡು 15 ಅಕ್ಟೋಬರ್ 15 ಎರಡು ತಿಂಗಳ ಕಾಲ ಒಂದು ಅಭಿಯಾನ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭಿಕ ಗುರಿ ಏನಿತ್ತು 25, ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ 25 ಮೀರಿ ಹೆಚ್ಚಿನ ಪ್ರಗತಿ ಆಗಿದೆ. ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಸ್ವಲ್ಪ ಮಾಹಿತಿ ಕೊರತೆ ಅಥವಾ ರೈತರ ಒಂದು ಅವರ ಒಂದು ಆಸಕ್ತಿ ಕಡಿಮೆ ಇದ್ದರೆ ಕೆಲವೊಂದು ಕಡೆ ಕಡಿಮೆ ಇದೆ. ಇನ್ನೂ ಕೂಡ ರೈತರು, ಸಾಕಷ್ಟು ರೈತರು ಕೇಳಿ ಬರ್ತಾ ಇದೆ. ಅಭಿಯಾನ ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈಗ ರೈತ ಬಂಧು ಅಭಿಯಾನ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಹಿನ್ನೆಲೆ ಏನು, ಯಾಕೆ ಇದಕ್ಕೆ ಅಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ? ಈಗ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿದಂಗೆ ರೈತರು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಜೊತೆಗೆ ನಮ್ಮ ಪರಿಸರ ಕೂಡ ನಾಶ ಆಗ್ತಾ ಇದೆ, ಜೊತೆಗೆ ನಮ್ಮ ರೈತರ ಆದಾಯ ಕೂಡ ಹೆಚ್ಚು ಮಾಡಲಿಕ್ಕೆ ಒಂದು ಉದ್ದೇಶ ಇದರಲ್ಲೇ ಹೊಂದಿದ್ದೇವೆ. ಮುಖ್ಯವಾಗಿ ರೈತರು ರಾಸಾಯನಿಕಗಳನ್ನು ಬಳಸೋದ್ರಿಂದ ಹೆಚ್ಚಿನ ಅವರು ಖರ್ಚನ್ನು ಮಾಡಬೇಕಾಗ್ತದೆ ಬೆಳೆ ತೆಗಲಿಕ್ಕೆ, ಒಂದು ಹೆಚ್ಚಿನ ಒಂದು ಆದಾಯವನ್ನು ಕೂಡ ಗಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಖರ್ಚು ಜಾಸ್ತಿ ಆಗ್ತದೆ, ಆದಾಯ ಕಡಿಮೆ ಆಗ್ತದೆ. ರಾತ್ರಿ ರೈತರ ಒಂದು ಆದಾಯವನ್ನು ಹೆಚ್ಚುಗೊಳಿಸ್ಲಿಕ್ಕೆ ಮುಖ್ಯ ಉದ್ದೇಶ ಇಟ್ಕೊಂಡು, ಜೊತೆಗೆ ಪರಿಸರದ ಕಾಳಜಿಯಿಂದಾಗಿ ರೈತರ ಒಂದು ಇಳುವರಿಯನ್ನು ಹೆಚ್ಚುಗೊಳಿಸ್ಲಿಕ್ಕೆ, ಒಂದು ಸಾವಯವ ಕೃಷಿಯನ್ನು ಉತ್ತೇಜನ ಮಾಡಲಿಕ್ಕೆ ಈ ಒಂದು ಎರೆಹುಳು ತೊಟ್ಟಿಯನ್ನು ನಮ್ಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಲಿಕ್ಕೆ ಒಂದು ಹೆಜ್ಜೆನ ಇಟ್ಟಿದ್ದೀವಿ. ಈಗ ತಾವು ಒಂದು ಪಂಚಾಯತಿಗೆ 25 ಎರೆಹುಳು ತೊಟ್ಟಿಗಳನ್ನು ಮಾಡ್ತಕ್ಕಂಥ ಗುರಿಯನ್ನು ಹೊಂದಿದಂತಕ್ಕಂಥ ವಿಚಾರ ಹೇಳಿದರೆ, ಹೇಗೆ ಇಲ್ಲಿ ಎರೆಗೊಬ್ಬರ ತೊಟ್ಟಿ ನಿರ್ಮಾಣ ಮಾಡೋದು, ಜೊತೆಗೆ ತರಬೇತಿ ಕಾರ್ಯಕ್ರಮಗಳು ಯಾವ ರೀತಿ ಉತ್ಪಾದನೆ ಮಾಡಬೇಕಂತಕ್ಕಂಥದ್ದು ಮಾಹಿತಿ ಹೋಗ್ತಾ ಇದೆ ರೈತರು? ಹೇಗೆ ಅಭಿಯಾನವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ನರೇಗಾ ಸ್ಟಾಫನ್ನು ಕೂಡಿಸ್ಕೊಂಡು ಮತ್ತು ಸಮುದಾಯದ ಪಾಲ್ಗೊಳ್ಳಿಕೆಯಲ್ಲಿ ಗ್ರಾಮಸಭೆ ವಾರ್ಡ್ಸಭೆಗಳಲ್ಲಿ ಕೂಡ ಜನರಿಗೆ ರೈತರಿಗೆ ಇದ್ರ ಬಗ್ಗೆ ಸಾಕಷ್ಟು ಅರಿವನ್ನು ನಾವು ಮೂಡಿಸಿದ್ಬೇಕಾಗಲೇ, ಕರಪತ್ರಗಳನ್ನಾಗಿರ್ಬೋದು, ಕೆಲವೊಂದಿಷ್ಟು ಮಾಹಿತಿ ಪತ್ರಗಳನ್ನು ಜನರಿಗೆ ಗ್ರಾಮಸಭೆಯಲ್ಲಿ ಮತ್ತು ಸಾಮಾನ್ಯ ಸಭೆಯಲ್ಲಿ ಕೆಲವೊಂದಿಷ್ಟು ಸಮುದಾಯಕ್ಕೆ ಅವರಿಗೆ ತಿಳಿಸುವ ಮೂಲಕ ಈ ಒಂದು ರೈತ ಬಂಧು ಕಾರ್ಯಕ್ರಮ, ಏನು ಎರೆಹುಳು ನಾವು ರೈತನ ಮಿತ್ರ ಅಂತೇನು ಕರಿತೀವಿ, ರೈತನ ಬಂಧು ಅಂತ ಕರಿತೀವಿ, ಮತ್ತು ಇದು ಅನುಷ್ಠಾನಗೊಳಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ನಮ್ಮ ಗ್ರಾಮ ಪಂಚಾಯತಿಯಿಂದ ಸಾಕಷ್ಟು ಪ್ರಯತ್ನ ಆಗಿದೆ. ಇಲ್ಲಿ ಹೇಗೆ ಯಾವ ರೀತಿ ಗೈಡ್ಲೈನ್ಸ್ಗಳಿದ್ದಾವೆ ಒಂದು ಎರೆ ತೊಳು ತೊಟ್ಟಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಏನೇನು ಪಾಲನೆ ಮಾಡಬೇಕಾಗುತ್ತೆ, ನಿಯಮಗಳು ಏನೇನಿದ್ದಾವೆ ಸ್ವಲ್ಪ ಹೇಳಿ? ನಮ್ಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮುಖ್ಯವಾಗಿ ಒಟ್ಟಾರೆ ಅನುಷ್ಠಾನಗೊಳ್ತಕ್ಕಂಥ ಕಾಮಗಾರಿಗಳಲ್ಲಿ 60%-ಕ್ಕಿಂತ ಹೆಚ್ಚಿನ ಕಾಮಗಾರಿಗಳು ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಕಾಮಗಾರಿಗಳನ್ನು ಚಟುವಟಿಕೆಗಳನ್ನು ನಾವು ತೊಗೊಳ್ತೀವಿ. ಉದಾಹರಣೆಗೆ ನಮ್ಮ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಕೃಷಿ ಇಲಾಖೆ ಆಗಿರ್ತಕ್ಕ ಕೃಷಿ ಹೊಂಡ ಬದು ಆಗಿರ್ಬೋದು, ಮತ್ತು ರೇಷ್ಮೆ ಬೆಳೆ ಆಗಿರ್ಬೋದು, ಇದಕ್ಕೆ ತತ್ಸಂಬಂಧಿತ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಈ ನಮ್ಮ ರೈತರ ಜಮೀನುಗಳಲ್ಲಿ ಎರೆಹುಳು ತೊಟ್ಟೆ ನಿರ್ಮಾಣ ಆಗಿರ್ಬೋದು, ರೈತರ ಹೊಲಗಳಲ್ಲಿ ಬದು ಆಗಿರ್ಬೋದು ಮತ್ತು ಶೆಡ್ ಆಗಿರ್ಬೋದು, ಈ ರೀತಿ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳನ್ನು 60%-ಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಈ ನರೇಗದಲ್ಲಿ ನಾವು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. 60%-ಕ್ಕಿಂತ ಹೆಚ್ಚಿನ ರೀತಿಯಿಂದ ಕೈಗೊಳ್ಳಿಕ್ಕೆ ಕೂಡ ಒಂದು ಗೈಡ್ಲೈನ್ಸಲ್ಲಿ ನಮ್ಮ ನರೇಗಾ ಯೋಜನೆಯಲ್ಲಿ ಅವಕಾಶ ಇದೆ. ಹಾಗಾಗಿ ಈ ನಮ್ಮ ಎರೆಹುಳು ತೊಟ್ಟಿಯನ್ನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರತಿ ಘಟಕ ವೆಚ್ಚದಂತೆ ಪ್ರತಿಯೊಬ್ಬ ರೈತನಿಗೆ 27,000 ವೆಚ್ಚದಲ್ಲಿ ಒಂದು ಮಾದರಿ ಇದೆ, ಇನ್ನೊಂದು ಮಾದರಿಯಲ್ಲಿ 21,000, ಎರಡು ಮಾದರಿಯಲ್ಲಿ ನಾವು ನಮ್ಮ ಕಡೆಗೆ ಅದು ಅಂದಾಜು ಪತ್ರಿಕೆ ಇದೆ. ಅದರಂತೆ ರೈತ ಯಾವ ರೀತಿ ಇಚ್ಛೆ ಪಡ್ತಾನೆ ಅವ್ರು 21,000 ಅಥವಾ 27,000 ಎರಡು ಮಾದರಿಯಲ್ಲಿ ನಾವು ಅನುಷ್ಠಾನಗೊಳಿಸ್ತೇವೆ. ಮುಖ್ಯ ಇಷ್ಟೇ, ಎಲ್ಲ ಗ್ರಾಮೀಣ ಭಾಗದಲ್ಲಿ ಅವರು ಜಾಬ್ ಕಾರ್ಡ್ ಉದ್ಯೋಗ ಕಾರ್ಡ್ ಹೊಂದಿರಬೇಕು, ಜೊತೆಗೆ ನಮ್ಮ ಶೆಡ್ಯೂಲ್ 5 ಪ್ರಕಾರ ಅವರು ಅರ್ಹ ಬೆನಿಫಿಷಿಯರಿ ಆಗಲಿಕ್ಕೆ ಏನು ಕ್ರೈಟೀರಿಯಾ ಅಂತಂದರೆ ಅವರು BPL ಫ್ಯಾಮಿಲಿ ಆಗಿರ್ಬೋದು, SC/ST ಕುಟುಂಬ ಆಗಿರ್ಬೋದು, ಅಥವಾ IAY ಮತ್ತು ಇತರೆ ವಸತಿ ಯೋಜನೆಯಲ್ಲಿ ಮನೆ ಪಡೆದಿದ್ದರೆ ಅವ್ರಿಗೂ ಕೊಡ್ಬೋದು, ಮತ್ತು ಸಣ್ಣ ಅತಿ ಸಣ್ಣ ರೈತರಾಗಿರ್ಬೋದು, ಅಥವಾ ಅಂಗವಿಕಲ ಪ್ರಧಾನ ಕುಟುಂಬ ಆಗಿರ್ಬೋದು, ಅಥವಾ ಮಹಿಳಾ ಪ್ರಧಾನ ಕುಟುಂಬ ಆಗಿರ್ಬೋದು. ಹೀಗೆ ಈ ಒಂದು 7 ಪ್ರವರ್ಗಗಳಲ್ಲಿರ್ತಕ್ಕಂಥ ಫಲಾನುಭವಿಗಳಿಗೆ ನಾವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವನಿಗೆ ಒಟ್ಟು 250,000 ಅವರಿಗೆ ನಾವು ಲಾಭವನ್ನು ಈ ಒಂದು ಯೋಜನೆಯಲ್ಲಿ ಕೊಡ್ಬೋದು. ಒಂದು ಕುಟುಂಬಕ್ಕೆ ಕೃಷಿ ಮತ್ತು ಇತರೆ ಎಲ್ಲ ಚಟುವಟಿಕೆಗಳು ಕೂಡ ಕೊಡ್ಬೋದು. ಉದಾಹರಣೆಗೆ ನಾವು ಎರೆಹುಳು ತೊಟ್ಟಿ ಕೃಷಿ ಸಂಬಂಧಿತ ಚಟುವಟಿಕೆ ಆಗ್ತದೆ, ಜೊತೆಗೆ ಅವ್ನ ಮನೆಯಲ್ಲಿ ಒಂದು ಇಂಗು ಗುಂಡಿನ ಮಾಡ್ಕೊಳ್ಬೋದು, ಬಚ್ಚಲ್ ಗುಂಡಿ ಅಂತೀನಿ ಕರಿದು ಮಾಡ್ಕೋಬಹುದು, ಒಂದು ದನದ ಶೆಡ್ ಮಾಡ್ಕೋಬಹುದು, ಅವನು ಜಮೀನಲ್ಲಿ ಕೃಷಿ ಹೊಂಡ ಮಾಡ್ಕೋಬಹುದು, ಬದು ಮಾಡ್ಕೋಬಹುದು. ಈ ರೀತಿ ಒಟ್ಟಾರೆಯಾಗಿ ಒಂದು ಕುಟುಂಬಕ್ಕೆ 250,000 ಅವನ ಜೀವಿತಾವಧಿಯಲ್ಲಿ ಅವನಿಗೆ ನಮ್ಮ ಯೋಜನೆಯಿಂದ ಅವನಿಗೆ ಲಾಭವನ್ನು ಕೊಡ್ಬೋದು. ಈಗ ರೈತ ಎರೆಹುಳು ತೊಟ್ಟಿಯನ್ನು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಾಣ ಮಾಡಿಕೊಂಡಾಗ ಅವನಿಗೆ ಸಂದಾಯ ಏನು ಹಣ ಸಂದಾಯ ಆಗೋದಿರ್ಬೋದು ಅಥವಾ ಸಾಮಗ್ರಿ ವೆಚ್ಚಗಳು ಯಾವ ರೀತಿ ಕೊಡ್ತಾರೆ, ಹಂತ ಹಂತವಾಗಿ ಕೊಡ್ತಾ ಇರ್ತೀರಾ ಅಥವಾ ಮುಗಿದ ಮೇಲೆ ಸಂಪೂರ್ಣ ಮುಗಿದ ಮೇಲೆ ಅವರಿಗೆ ಪೇಮೆಂಟ್ ಆಗುತ್ತಾ ಹೇಗೆ? ಇದು ಇದರಲ್ಲಿ ಎರಡು ಭಾಗದಲ್ಲಿ ನಾವು ನೋಡ್ಬೋದು. 27,000 ಉದಾಹರಣೆಯಾಗಿ ತೆಗೆದುಕೊಂಡಾಗ 27,000 ಒಟ್ಟು ವೆಚ್ಚದಲ್ಲಿ 4,500 ಕೂಲಿ ಮೊತ್ತವನ್ನು ಅವರು ಕೂಲಿ ನಿರ್ವಹಿಸಿದ ನಂತರ 8 ದಿನಗಳಿಗೆ ಅವರಿಗೆ ಕೂಲಿ ಪಾವತಿ ಆಗ್ತದೆ. ಇನ್ನು ಉಳಿದಂತೆ ಹೆಚ್ಚಿನ ಮೊತ್ತ ಈ 21,000 ಇನ್ ಮೆಟೀರಿಯಲ್ ಬರ್ತದೆ, ಸಾಮಗ್ರಿ ಮೊತ್ತ. ಉದಾಹರಣೆಗೆ ಅಲ್ಲಿ ಸಿಮೆಂಟ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು, ಈ ಥರ ಬಳಸ್ಕೊಂಡಿರ್ತಕ್ಕಂಥ ಆ ಮೆಟೀರಿಯಲ್ಗೇನು ಸಾಮಗ್ರಿ ಬರ್ತದೆ ಅವರೇ, ಅದನ್ನು ಕೂಡ ಅವರ ಖಾತೆಗೆ. ಯಾರು ಫಲಾನುಭವಿಗಳು ನಿರ್ಮಿಸಿಕೊಂಡಿರ್ತಾರೆ, ಕೂಲಿ ಮೊತ್ತ ಸಾಮಗ್ರಿ ಮೊತ್ತ ಎರಡನ್ನೂ ಕೂಡ ಅವ್ರ ಖಾತೆಗೇ ನೇರವಾಗಿ ವರ್ಗಾವಣೆ ಆಗ್ತದೆ. ಕೂಲಿ ಮೊತ್ತ ಇಮ್ಮಿಡಿಯೇಟ್ ಅವರಿಗೆ ಕೆಲಸ ಮುಗಿದ ತಕ್ಷಣ 8 ದಿನಗಳಿಗೆ ಅವ್ರ ಖಾತೆಗೆ ಜಮಾ ಆಗ್ತದೆ, ಸಾಮಗ್ರಿ ಕೂಡ ಅವ್ರ ಖಾತೆಗೆ ಜಮಾ ಆಗ್ತದೆ. ಹೇಗೆ ಇದು ಒಬ್ಬ ಫಲಾನುಭವಿಗೆ ಎಷ್ಟು ತೊಟ್ಟಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದಾವೆ ಇಲ್ಲಿ, ಒಂದು ತೊಟ್ಟಿನ ಅಥವಾ ಎರಡು ತೊಟ್ಟಿನ? ಹೇಗೆ ಎರಡು ಮಾದರಿ? ಅದರಲ್ಲಿ ಒಬ್ಬರಿಗೆ ಒಂದೇ ತೊಟ್ಟಿಯನ್ನ, ಒಂದು ಫಲಾನುಭವಿ ಒಂದು ಕುಟುಂಬಕ್ಕೆ ಒಂದು ತೊಟ್ಟಿ ತರ ನಾವು ಇದರಲ್ಲಿ ಕೊಡಬಹುದು. ಈಗ ತಾಲೂಕಿನಲ್ಲಿ ಎಷ್ಟಾಗಿದೆ ಇಲ್ಲಿವರೆಗೆ ಒಂದು ಪ್ರಗತಿ, ಒಂದು ರೈತ ಬಂಧು ಅಭಿಯಾನದಡಿ? ಆಯುಕ್ತರ ಒಂದು ಆದೇಶದಂತೆ ನಾವು ಪ್ರಾರಂಭಿಕವಾಗಿ ಪ್ರತಿ ಗ್ರಾಮ ಪಂಚಾಯತ್ಗೆ 25 ಗುರಿಯನ್ನು ನೀಡಿದ್ವಿ. ಆಗಸ್ಟ್ 15 ರಿಂದ ಅಕ್ಟೋಬರ್ 15 ವರೆಗೆ ರೈತ ಬಂಧು ಅಭಿಯಾನ ರೀತಿಯಲ್ಲಿ ನಾವು ಮಾಡಿದ್ವಿ. ಆ ಒಂದು ಅಭಿಯಾನದಲ್ಲಿ ಕೆಲವೊಂದು ಗ್ರಾಮ ಪಂಚಾಯತಿಯಲ್ಲಿ ಭಾಳ ಉತ್ತಮವಾಗಿ ನಮಗೆ ಪ್ರತಿಕ್ರಿಯೆ ಬಂದಿದೆ. ಉದಾಹರಣೆಗೆ ಸಗಂಕುಂಟ ಒಂದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಗುರಿ ಮೀರಿ ಸಾಧನೆ ಮಾಡಿದರೆ ಸುಮಾರು 85 ಹೆಚ್ಚು ಅವರು ಎರವಳಿ ತೊಟ್ಟಿಯನ್ನು ಮಾಡಿಕೊಂಡಿದ್ದಾರೆ. ಈಗ ನಮ್ಮ ತಾಲೂಕಿನಲ್ಲಿ ಒಟ್ಟು 495 ಏನು ಗುರಿ ಹಾಕ್ಕೊಂಡಿದ್ವಿ. ಅದರಲ್ಲಿ ಈಗಾಗಲೇ 304 ತೊಟ್ಟಿಗಳು ಕಂಪ್ಲೀಟ್ ಪೂರ್ಣಗೊಂಡಿದೆ. 85 ತೊಟ್ಟಿಗಳು ಈಗ ಪ್ರಗತಿಯಲ್ಲಿದೆ. ಒಟ್ಟು 389 ತೊಟ್ಟಿಗಳು ನಾವು ಈಗಾಗಲೇ ಪ್ರಗತಿ ಸಾಧಿಸಲಾಗಿದೆ. ಈ 31 ಒಳಗಾಗಿ ನಮ್ಮ ಏನು ಇದಿದೆ, ನಮ್ಮ ಗುರಿ ಇದೆ, ಅದು ಮುಟ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೇಗೆ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಇನ್ನೂ ಭಾಗವಹಿಸಬೇಕು ಅನ್ನುವಂಥ ಫಲಾನುಭವಿಗಳು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾರಿಗೆ ಭೇಟಿಯಾಗಬೇಕು, ಹೇಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ? ಇದಕ್ಕೆ ಮುಖ್ಯವಾಗಿ ನಮ್ಮ ಎರೆಹುಳು ತೊಟ್ಟಿ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಾವೇನು ಸಾರ್ವಜನಿಕವಾಗಿ ಆಗಿರ್ಬೋದು ಗ್ರಾಮ ಸಭೆಯಲ್ಲಿ ಸಾಕಷ್ಟು ಮಾಹಿತಿನ ಕೊಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಆದಾಯ ತರತಕ್ಕಂಥ ಇದೊಂದು ಯೋಜನೆ ಚಟುವಟಿಕೆ ಆಗಿದೆ. ಇದರಿಂದ ಲಾಭ ಪಡ್ಕೊಳ್ಳಿಕ್ಕೆ ಸಾರ್ವಜನಿಕರಿಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಇತರ ಸಿಬ್ಬಂದಿಗಳು, ನಮ್ಮ NRM ಎಕ್ಸ್ಪರ್ಟ್ ಆಗಿದ್ದಾರೆ, CFT ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಅವರು ಕ್ರಮ ವಹಿಸ್ತಾ ಇದ್ದಾರೆ. ಸಾರ್ವಜನಿಕರು ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಕಚೇರಿ ಆಗಿರ್ಬೋದು, ನಮ್ಮ ತಾಲೂಕು ಪಂಚಾಯತಿ ಕಚೇರಿ ಆಗಿರ್ಬೋದು, ಯಾವುದೇ ಕಚೇರಿ, ನಮ್ಮ ತೋಟಗಾರಿಕೆ ಕಚೇರಿ ಆಗಿರ್ಬೋದು, ಯಾವುದೇ ಕಚೇರಿಗೆ ಭೇಟಿ ನೀಡಿ ಇದ್ರ ಬಗ್ಗೆ ಅವರು ಮಾಹಿತಿ ಪಡೆದುಕೊಳ್ಳಬಹುದು. ಜೊತೆಗೆ ಅವರು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಇದೊಂದು ತೊಟ್ಟಿಯನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವರು ಕ್ರಮ ವಹಿಸ್ಬೋದು. ಹೇಗೆ ಅನಿಸ್ತಾ ಇದೆ ತಮಗೆ, ತಾವು ತಾಲೂಕಾ ಪಂಚಾಯತಿಯ ಮುಖ್ಯಸ್ಥರಾಗಿ ಈ ಒಂದು ಯೋಜನೆ ಯಾವ ರೀತಿ ರೈತರಿಗೆ ಪ್ರಯೋಜನಕಾರಿಯಾಗಿದೆ ಅಂತಕ್ಕಂಥದ್ದು? ನಾವು ಈಗ ಸುಮಾರು 16 ವರ್ಷಗಳಾಯಿತು ಈ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈ ಫೆಬ್ರವರಿಯಲ್ಲಿ ನೋಡಿದಾಗ 16 ವರ್ಷಗಳಲ್ಲಿ ನೋಡಿದಾಗ ಅತ್ಯಂತ ಚಟುವಟಿಕೆ ಅಂತಂದರೆ ನಮಗೆ ಇಷ್ಟ ಆಗಿರತಕ್ಕಂಥ ಚಟುವಟಿಕೆ ಈ ಎರೆಹುಳು ತೊಟ್ಟಿ ನಿರ್ಮಾಣ ಕಾಮಗಾರಿ. ಮುಖ್ಯವಾಗಿ ಇದು ರೈತರಿಗೆ ಸಂಬಂಧಿಸಿದ ಕಾಮಗಾರಿ ಆಗಿರೋದ ಕಾರಣಕ್ಕಾಗಿ ಭಾಳ ಒಂದು ಒಳ್ಳೆಯ ಕಾಮಗಾರಿ ಆಗಿದೆ. ಈ ಒಂದು ಚಟುವಟಿಕೆಯನ್ನು ಸಾರ್ವಜನಿಕರು ರೈತ ಬಾಂಧವರು ಇದನ್ನು ಬಳಸ್ಕೊಂಡು ನಾವಿನ್ನು 27,000 ಏನು ನಮ್ಮ ನರೇಗಾ ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ, ಇದನ್ನು ಬಳಸ್ಕೊಂಡು ತಮ್ಮ ಈಗೇನು ಅಧಿಕ ವೆಚ್ಚವನ್ನು ಮಾಡ್ತಾ ಇದ್ದೀರಿ, ರಾಸಾಯನಿಕ ಗೊಬ್ಬರವನ್ನು, ಕೀಟನಾಶಕವನ್ನು, ಶಿಲೀಂಧ್ರನಾಶಕವನ್ನೇನು ಅತ್ಯಂತ ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡ್ತಾ ಇದ್ದೀವಿ, ಪರಿಸರ ಕೂಡ ನಾಶ ಮಾಡ್ತಾ ಇದ್ದೀವಿ. ಇದರ ಬದಲಾಗಿ ನೀವೇ ನಿಮ್ಮ ಜಮೀನುಗಳಲ್ಲಿ ಲಭ್ಯಿರತಕ್ಕಂಥ ತ್ಯಾಜ್ಯ ಇದೆ, ನಿಮ್ಮ ಡೈರಿಯಿಂದ ಬರತಕ್ಕಂಥ ತ್ಯಾಜ್ಯ ಆಗಿರ್ಬೋದು, ಬಯೋಗ್ಯಾಸ್ ಸ್ಲರಿ ಆಗಿರ್ಬೋದು, ಮತ್ತು ಇತರ ಕೃಷಿ ಇಂದ ಚಟುವಟಿಕೆಯಿಂದ ತಪ್ಪಲಾಗಿರ್ಬೋದು, ಒಟ್ಟಾಗಿರ್ಬೋದು, ಏನು ಇದನ್ನು ನಿಮ್ಮ ಜಮೀನಲ್ಲಿರ್ತಕ್ಕಂಥ ತೋಟದಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ಬಳಸ್ಕೊಂಡು ತ್ಯಾಜ್ಯದಿಂದ ನೀವು ಒಂದು ಸಾವಯವ ಗೊಬ್ಬರವನ್ನು ತಯಾರು ಮಾಡಿಕೊಂಡು ಅದೇ ಗೊಬ್ಬರದಿಂದ ನಿಮ್ಮ ತೋಟಗಳಿಗೆ ಮತ್ತು ನಿಮ್ಮ ಜಮೀನಲ್ಲಿ ಸಾವಯವ ಗೊಬ್ಬರ ಹಾಕುವ ಮೂಲಕ ನಿಮ್ಮ ಆದಾಯ ಕೂಡ ಜಾಸ್ತಿ ಆಗ್ತದೆ, ಖರ್ಚು ಕೂಡ ಕಡಿಮೆ ಆಗ್ತದೆ, ರೈತರಿಗೆ ಇದೊಂದು ಒಳ್ಳೆಯ ಉಪಯೋಗ ಆಗ್ತದೆ. ಹಾಗಾಗಿ ರೈತ ಬಾಂಧವರಲ್ಲಿ ಇನ್ನೂ ನನ್ನ ವಿನಂತಿ ಇಷ್ಟೇ, ಇದನ್ನು ಲಾಭವನ್ನು ಪಡೆದು ಮಾದರಿ ರೈತರಾಗಿ ನೀವು ಆಗೋದ್ರ ಜೊತೆಗೆ ಕೂಡ ನಿಮ್ಮ ಅಕ್ಕಪಕ್ಕದ ರೈತರು ಕೂಡ ಇಂತಹ ಲಾಭ ಇದೆ, ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಲಾಭ ಪಡೆದುಕೊಳ್ಳಿಕ್ಕೆ ಕೂಡ ಜನರಿಗೆ ಮಾಹಿತಿ ನೀಡಬೇಕಾಗಿ ನನ್ನ ಒಂದು ವಿನಂತಿ ಇದೆ. ಮುಂದಿನ ಒಂದು ಹಣಕಾಸಿನ ವರ್ಷದಲ್ಲಿ ಸಹ ಈ ಒಂದು ಯೋಜನೆ ಮುಂದುವರಿಬಹುದು ಅಂತ ಅನಿಸುತ್ತಾ ತಮಗೆ? ಹೇಗೆ ಇದು ಖಂಡಿತ, ಈ ನಾವು ಏನು ಅಭಿಯಾನ ರೀತಿಯಲ್ಲಿ 2 ತಿಂಗಳಲ್ಲಿ ಮಾಡಿದೀವಿ, ರೈತರು ಕೆಲವೊಂದು ಭಾಗದಲ್ಲಿ ಸಾಕಷ್ಟು ರೈತರು ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಇದು ನಿರಂತರ, ಇದು ಈ ವರ್ಷದಲ್ಲಿ ಕೂಡ ನಾವು ಆಲ್ರೆಡಿ ಪ್ಲಾನ್ ಆಕ್ಷನ್ ಪ್ಲಾನ್ ಕೂಡ ರೆಡಿ ಮಾಡ್ಕೊಂಡಿದ್ವಿ. 22-23 ಸಾಲಿನಲ್ಲಿ ಕೂಡ ಇದಕ್ಕೆ ಯಾವುದೇ ಒಂದು ಮಿತಿ ಇಲ್ಲ. ನಮ್ಮ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಬೆನಿಫಿಷರಿಗಳಿಗೆ ಯಾವುದೇ ಥರದ ನಮ್ಮಲ್ಲಿ ಅರ್ಜಿ ಸಲ್ಲಿಸಿದರೆ ಅವರಿಗೆ ಕೊಡ್ತಕ್ಕಂಥ ನಾವು ವ್ಯವಸ್ಥೆ, ನಾವು ಕ್ರಿಯಾ ಯೋಜನೆಯನ್ನು ಮಾಡ್ಕೊಂಡಿದ್ವಿ. ಯಾವುದೇ ಇದಕ್ಕೆ ಗುರಿ ಇಲ್ಲ, ಹಾಗಾಗಿ ರೈತರು ಆಸಕ್ತ ರೈತರು ಇದನ್ನು ಲಾಭ ಪಡ್ಕೊಳ್ಳೋಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಮುಂದಿನ ವರ್ಷದಲ್ಲಿ ಕೂಡ ಸಾಕಷ್ಟು ನಾವು ಪ್ರಯತ್ನ ಮಾಡಿ ರೈತರಿಗೆ ಲಾಭವನ್ನು ತಲುಪಿಸ್ತೀವಿ. ಅಂದರೆ ಇನ್ನೂ ಸಾಕಷ್ಟು ಅವಕಾಶ ಇದೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರೈತ ಬಾಂಧವರು ಏನು ತಾವು ಹೇಳಿದ್ರೆ BPL ಕುಟುಂಬ ಇರ್ಬೋದು, SC/ST ಕುಟುಂಬಗಳು, ಅಂದರೆ ಒಂದು ವಿಚಾರ ಇಲ್ಲಿ ಸಾಮಾನ್ಯ ರೈತರಿಗೆ ಹೇಗೆ ಇಲ್ಲಿ ಅವಕಾಶಗಳಿದಾವ? ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ರೈತರು ಇದಕ್ಕೆ ಪಾಲ್ಗೊಳಿಸ್ತಾರೆ. ಉದಾಹರಣೆಗೆ ಕೆಲವೊಂದು ದೊಡ್ಡ ರೈತರು ಮಾತ್ರ ಈ ಒಂದು ಯೋಜನೆಯಲ್ಲಿ ಲಾಭ ಪಡಲಿಕ್ಕೆ ಸಾಧ್ಯ ಆಗಲ್ಲ. ಆಲ್ಮೋಸ್ಟ್ ನಮ್ಮ ಗ್ರಾಮೀಣ ಭಾಗದಲ್ಲಿ ಜಾಬ್ ಕಾರ್ಡ್, ಉದ್ಯೋಗ ಚೀಟಿ ಹೊಂದಿರತಕ್ಕಂಥ 99% ಎಲ್ಲರೂ ಕೂಡ ಪಾಲ್ಗೊಳ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ. BPL ಫ್ಯಾಮಿಲಿ ಆಗಿರ್ಬೋದು, ಬಡತನ ರೇಖೆಗಿಂತ ಕೆಳಗಿರತಕ್ಕಂಥ ಕುಟುಂಬ ಆಗಿರ್ಬೋದು, ಸಣ್ಣ ಅತಿ ಸಣ್ಣ ರೈತರಾಗಿರ್ಬೋದು, ಅಂಗವಿಕಲ ಕಾಮಗಾರಿ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಅವಕಾಶ ಇದೆ ಅಂದಂಗಾಯ್ತು. ನೀವು ಹೇಳಿದಂಗೆ ರೈತ ಬಾಂಧವರು ಒಂದು ಯೋಜನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಈ ಒಂದು ಯೋಜನೆ ಲಾಭವನ್ನು ಪಡ್ಕೊಂಡು ಉತ್ತಮ ರೀತಿಯಿಂದ ಎರೆಹುಳು ಗೊಬ್ಬರವನ್ನು ಉತ್ಪಾದನೆ ಮಾಡಿ ಏನು ರಾಸಾಯನಿಕ ಗೊಬ್ಬರಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಆ ಖರ್ಚನ್ನು ಉಳಿತಾಯ ಮಾಡಬಹುದು, ಭೂಮಿ ಫಲವತ್ತತೆ ಸಹ ನಾವು ಸಾಕಷ್ಟು ಕೈಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಕೊನೆಯದಾಗಿ ಏನು ನಿಮ್ಮ ಕಿವಿಮಾತು ಸಂದೇಶ ನಮ್ಮ ಗ್ರಾಮೀಣ ಒಂದು ರೈತರಿಗೆ ಮತ್ತು ಏನು ರೈತ ಬಂಧು ಅಭಿಯಾನ ಯೋಜನೆಯ ಫಲಾನುಭವಿಗಳಿಗೆ? ಮುಖ್ಯವಾಗಿ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏನು ಗ್ರಾಮೀಣ ಭಾಗದಲ್ಲಿ ಒಂದು ಅತ್ಯದ್ಭುತ ಒಂದು ಯೋಜನೆ ಆಗಿದೆ, ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ. ರೈತ ಬಾಂಧವರು